ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. ಎಲ್ಐಸಿ ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ, ಪ್ರತಿ ಮನದಲ್ಲೂ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ನೀವು ಪ್ರತಿ ದಿವಸ ಈ ಹೊತ್ತಿನೊಳಗ ರೈತರ ಒಂದು ಸಂದರ್ಶನಗಳನ್ನು ಕೇಳ್ತಿರ್ತೀರಿ, ಕೃಷಿ ವಿಜ್ಞಾನಿಗಳ ಸಂದರ್ಶನ ಕೇಳ್ತಾ ಇರ್ತೀರಿ. ಇವತ್ತಿನ ದಿವಸ ಸಿಂದಗಿ ತಾಲೂಕಿನ ಚಿಕ್ರೂಗಿ ಗ್ರಾಮದ ಶ್ರೀಶೈಲ್ ಮುಳುಜಿ ಅವರು ಇದ್ದಾರೆ. ಇವರು ನಿಂಬೆ, ದ್ರಾಕ್ಷಿ ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೀತಾರೆ ಮತ್ತು ಪಶುಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಇವರು ಯಶೋಗಾಥೆ ಏನು, ಇವರು ಒಂದು ತಂತ್ರಜ್ಞಾನ ಏನೇನದ, ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಶ್ರೀಶೈಲ ಮುಳುಜಿ ಅವರೇ. ನಮಸ್ಕಾರ ಸರ್. ಶ್ರೀಶೈಲ ಮುಳುಜಿ ಅವರೇ, ತಮ್ಮ ತಂದೆಯವರ ಹೆಸರೇನು? ನಮ್ಮ ತಂದೆಯ ಹೆಸರು ನಾಗಣ್ಣ ಸರ್. ತಾವು ಎಲ್ಲಿವರೆಗೆ ಓದಿದಿರಿ? ನಮ್ಮದು MSW LLB ಆಗಿದೆ. ತಮ್ಮ ಕೃಷಿ ಜಮೀನು ಎಷ್ಟಿದ್ದಾರೆ? ನಮ್ಮ ಕೃಷಿ ಜಮೀನು 30 ಎಕರೆ ಇದೆ. ಈಗ ನಾವು ಕೂತಿದ್ದೇವಲ್ರಿ, ಈ ಹೊಲ ಎಷ್ಟು ಎಕರೆ ಜಮೀನು? ಇದು 12 ಎಕರೆ ಮ್ಯಾಗ ಗುಂಟೆ ಇದೆ. ಇಲ್ಲಿ ಯಾವ್ಯಾವ ಬೆಳೆ ಮಾಡಿದಿರಿ? ಇಲ್ಲಿ ದ್ರಾಕ್ಷಿ ಮತ್ತು ನಿಂಬೆ ಬೆಳೆದಿರಿ. ಮತ್ತೆ ಇಲ್ಲಿ ಎಲ್ಲ ಎದುರಿಗೆ ಹಚ್ಚಿದಿರಲ್ಲ, ಇದು ಯಾವ್ದು ಬೆಳೆ? ಇದು ಕಾಯಿಪಲ್ಯ ರೀ. ತರಕಾರಿ ಬೆಳೆಯನ್ನು ಬೆಳೀತಾ ಇದೀರಿ ತಾವು, ಆಮೇಲೆ ಪಶುಪಾಲನೆ ಕೂಡ ಮಾಡ್ತಾ ಇದೀರಿ ಇಲ್ಲಿ? ಹೌದು, ಪಶುಪಾಲನೆ ಮಾಡ್ತಾ ಇದೀವಿ ಸರ್. ಶ್ರೀಶೈಲ ಮುಳುಜಿ ಅವರೇ, ಇಷ್ಟೆಲ್ಲ ನೀವು ಬೆಳೀತಾ ಇದೀರಿ, ಇದೀಗ ಹೇಳಿದ್ರಿ MSW ಮಾಡಿದೀನಿ, LLB ಮಾಡಿದೀನಿ ಅಂತೇಳಿ, ಮತ್ತೆ ಈ ಕೃಷಿ ಒಳಗೆ ಹೆಚ್ಚು ಅಲ್ವ ಅಥವಾ ಆ ಕೆಲಸದೊಳಗೆ ನೀವು ಮುಂದುವರಿಬೇಕಂತೀರ? ನಾವು ಹೆಚ್ಚಾಗಿ ಒಲವು ಕೊಡೋದು ಕೃಷಿಯಲ್ಲಿ ಸರ್. ನಮ್ಮ ಮೂಲ ನಾವು ಯಾವ್ದಾದ್ರು ಈ ಒಂದು ಮಟ್ಟಕ್ಕೆ ಬಂದೇವ ಅಂದ್ರೆ ಅದು ಕೃಷಿನೇ ಕಾರಣ. ನಮ್ಮ ಅಜ್ಜವರಾಗ್ಲಿ ನಮ್ಮ ತಂದೆಯವರಾಗ್ಲಿ ಒಂದು ಕೃಷಿ ಆಧಾರಿತ ಒಂದು ನಮ್ದು ಕುಟುಂಬ ಅಂತ, ಆದ ಕಾರಣ ನಾವು ಇನ್ನೊಂದು ಈ ಕೃಷಿದಿಂದ ನಾವು ಒಂದು ಹಂತಕ್ಕೆ ಬಂದೀವಿ. ಈ ಕೃಷಿಯನ್ನು ನಾವು ಜಾಸ್ತಿ ಅವಲಂಬನೆ ಮಾಡ್ಕೊಂಡಿವಿ. ಆದ್ರೆ ಈ ಕೃಷಿಯನ್ನು ಜೊತೆ ನಾವು LLB ಮುಗಿಸ್ಕೊಂಡಿವಿ. ನಾವು ವಕೀಲಿಕೆಯನ್ನು ಮುಂದೆ ವೃತ್ತಿಯನ್ನು ಸ್ವಲ್ಪ ಈ ಕೃಷಿ ಜೊತೆನೆ ಮುಂದುವರಿಸ್ತೇವೆ ಅಂತ ಹೇಳ್ತೀನಿ ಅಷ್ಟೇ. ತಾವು ಎಷ್ಟು ಜನ ಅಂತಂಬ್ರಿದ್ದೀರಿ? ನಾವು 3 ಜನ ಅಣ್ಣತಂಬ್ರಿದ್ದೀವಿ ಸರ್. ಎಲ್ಲರೂ ಕೃಷಿ ಒಳಗೆ ಕೆಲಸ ಮಾಡ್ತಾ ಇದಾರೆ? ಹಾ, ಎಲ್ಲರೂ ಕೃಷಿ ಒಳಗೆ. ನಮ್ಮಲ್ಲಿ ಯಾವುದೇ ನಮ್ಮ ಕುಟುಂಬದಲ್ಲಿ ಯಾವುದೇ ಇನ್ನೊಂದು ಕೃಷಿ ಬಿಟ್ಟು ಯಾವುದೇ ಒಂದು ಬಿಸ್ನೆಸ್ ಇಲ್ಲ. ಒಂದು 10 ರೂಪಾಯಿನೂ ಹೊರಗಿಂದ ನಮ್ದು ಯಾವುದೇ ಇನ್ಕಮ್ ಇಲ್ಲ. ನಾವು ಒಂದು 10 ರೂಪಾಯಿ ಇನ್ಕಮ್ ತಗೋಬೇಕಾದ್ರೂ ಒಂದು ಕೃಷಿಯಲ್ಲಿ ನಾವು ಉತ್ಪಾದನೆ ತಗೋಬೇಕು. ಈಗ ನಿಮ್ ತೋಟ ಎಲ್ಲ ನಾವು ನೋಡಿದ್ವಿ, ದ್ರಾಕ್ಷಿ ಬೆಳೀತಾ ಇದೀರಿ, ಅದು ಡಾಗ್ರಿ ಹಚ್ಚಿ ಅದರಿಂದ ಕಸಿ ಮಾಡಿ ಬೆಳೀತಾ ಇದೀರಿ. ಮೇಲೆ ಯಾವ ತಳಿದು ಒಂದು ಕಸಿ ಮಾಡಿದಿರಿ? ಇದು ನಾವು ಕಸಿ ಸೋನಾಕ್ ಅಂತ ಹೇಳಿ ಬರುತ್ತೆ ಸರ್. ಇದರಲ್ಲಿ ಒಂದು ಸೋನಾಕ, ಒಂದು ಥಾಮ್ಸನ್ ಸಿಡ್ಲೆಸ್, ಒಂದು ಸೂಪರ್ ಸೋನಾಕ್ ಅಂತ ಬರುತ್ತೆ. ಇನ್ನೊಂದು ಯಾವ್ದೇ ಒಂದು ತಳಿ ಬರುತ್ತೆ, ಅದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಅಲ್ಲಿ ಬೆಳೀತಾರ. ನಮ್ ಕಡೆ ಸೋನಾಕ್ ಅಂತೇಳಿ ಸ್ವಲ್ಪ ಇದು ಮಾರ್ಕೆಟಿಂಗ್ ಅಂದ್ರೆ ಹಸಿ ಮಾಲನ್ನು ಈ ದ್ರಾಕ್ಷಿಯನ್ನು ಒಣಗದೆ ಮನುಕ್ ಮಾಡದೆ ಇದನ್ನು ಮಾರುಕಟ್ಟೆಯಲ್ಲಿ ಹಸಿ ದ್ರಾಕ್ಷಿಯನ್ನು ಮಾರಲಕ್ಕ ಇದೊಂದು ಸೂಕ್ತವಾದಂತಹ ಸೋನಾಕ. ಇದು ನಾವು ಹಸಿನೂ ಮಾರಬಹುದು ಅಥವಾ ಮನುಕು ಮಾಡಬಹುದು ಅಂತೇಳಿ, ಎರಡೂ ಆಗಬಹುದು ಅಂತೇಳಿ ಇದು ನಾವು ಸೋನಾಕನ್ನು ಕಸಿ ಮಾಡಿದ್ದೇವೆ ಸರ್. ಕ್ಯಾಪ್ಸುಲ್ ತರ ಉದ್ದಿರುತ್ತದೆ? ಕ್ಯಾಪ್ಸುಲ್ ತರ ಉದ್ದಿರುತ್ತೆ ಸ್ವಲ್ಪ. ಈಗ ದ್ರಾಕ್ಷಿ ಬೆಳೆ ಬೆಳೀತಾ ಇದೀನಿ ಅಂದ್ರಲ್ಲ, ದ್ರಾಕ್ಷಿ ಬೆಳೆ ಈಗ ಎಷ್ಟು ವರ್ಷ ಆಯ್ತ್ರಿ ನೀವು ಹಚ್ಚಿ? ನಾವು ಒಂದು 4 ವರ್ಷ ಐತ್ರಿ. ಈಗ ಇಲ್ಲಿವರೆಗೂ ಎಷ್ಟು ಸಲ ತಾವು ಬೆಳೆ ಕಟಾವ್ ಮಾಡಿದಿರಿ? ಬೆಳೆ ಕಟಾವ್ 2 ಸಲ ಕಟಾವ್ ಮಾಡಿದ್ವಿ, 3ನೇ ಸಲ ಕಟಾವ್ ಮಾಡೋದ್ರಿ. ಈಗ ನಾಳೆ ಕಾಯಿ ಹಿಡಿಯೋದು, ಇದು 3ನೇ ಸಲ ರೀ ನಾಳೆ ಕಾಯಿ ಹಿಡಿಯೋದು. ಅಕ್ಟೋಬರ್ ಅಲ್ಲಿ ನಾವು ಕಾಯಿ ಹಿಡಿತೇವೆ ಸರ್, ಚಟ್ನಿ ಮಾಡ್ತೀವಿ. ಶ್ರೀಶೈಲ ಅವರೇ, ನಮ್ಮ ಕಾರ್ಯಕ್ರಮವನ್ನ ಸಾಕಷ್ಟು ರೈತರು ಕೇಳ್ತಾ ಇರ್ತಾರ, ಅವರು ದ್ರಾಕ್ಷಿ ಬೆಳೆದಿರ್ತಾರ, ನೀವು ಯಾವ ರೀತಿ ದ್ರಾಕ್ಷಿ ಒಳಗ ಮಾಡ್ತೀರಿ? ಒಂದು ಕಾಯಿ ಕಟಾವ್ ನಂತರ ಏನ್ ಚಟ್ನಿ ಮಾಡ್ತಿರಲ್ಲ, ಅಲ್ಲಿಯಿಂದ ನಂತರ ಕಾಯಿ ಕಟಾವ್ ಮಾಡೋವರೆಗೆ ಯಾವ್ಯಾವ ರೀತಿ ವಿವಿಧ ಹಂತದೊಳಗೆ ತಾವು ಏನೇನ್ ಕೆಲಸ ಮಾಡ್ತೀರಿ ಸ್ವಲ್ಪ ವಿವರವಾಗಿ ತಿಳಿಸಿಕೊಡಲ್ಲ? ನಾವು ಅಕ್ಟೋಬರ್ ಅಥವಾ ಅಕ್ಟೋಬರ್ ಮೊದಲ ವಾರ ಅಥವಾ ಅಕ್ಟೋಬರ್ ಕೊನೆಯ ವಾರದಲ್ಲಿ ನಾವು ಇದು ಚಟ್ನಿ ಮಾಡ್ತೀವಿ. ಚಟ್ನಿ ಮಾಡಿದ ತಕ್ಷಣ ನಾವು ಔಷಧ ಸಿಂಪಡಿಸ್ತೀವಿ. ಒಂದ ಔಷಧ ಅಂದ್ರೆ ಈಗ ಚಟ್ನಿ ಮಾಡಿದ ತಕ್ಷಣ ಸಣ್ಣ ಅಂತ ಬುರಿ ಅಂತ ಹುಳುಗಳು ಬರುತ್ತೆ, ಅವು ಚಿಕ್ತಿರ್ತಾವಲ್ರಿ, ಆ ಚಿಕ್ತಿದ್ದಕ್ಕೆ ಮ್ಯಾಗ ತಿನ್ನಬಾರ್ದು ಅಂತೇಳಿ ಔಷಧ ಹೊಡಿತೀವಿ. ಸಣ್ಣದೊಂದು ಕೀಟಗಳು ಸಣ್ಣ ಬುರಿ ಅಂತ ಹುಳುಗಳು ಬರ್ತಾವ್ರಿ, ಮ್ಯಾಗ ಚಿಕ್ತಿರ್ತಾವ್ರಿ, ಅಂತ ಹುಳು ತಿಂತಾರ್ತೇಳಿ ಅದು ಔಷಧ ಸಿಂಪಡಣೆ ಮಾಡ್ತೀವಿ. ಅದು ಕ್ರಮೇಣ ಔಷಧ ಸಿಂಪಡಣೆ ಮಾಡ್ಕೋತ ಒಂದ ಹಂತಕ್ಕ ಅಂದ್ರ ಈಗ ಎಲೆ ಬತ್ತಂದ್ರ ಅದಕ್ಕೊಂದು ಮುಂದೊಂದು ಔಷಧ ಅಂದ್ರೆ ಈಗ ಟಾನಿಕ ಔಷಧನ್ನು ಸಿಂಪಡಣೆ ಮಾಡ್ಕೋತ ಹೋಗ್ತೀವಿ. ಮುಂದೆ ಅದು ಕಡ್ಡಿ ನಾವು ಬಿರುಸ್ ಮಾಡಕ ಒಂದು ತುತ್ತ್ಯ ಮತ್ತು ಸುಣ್ಣ ಎರಡನ್ನು ಮಿಕ್ಸ್ ಮಾಡಿ ಅವಾಗ ಸಿಂಪಡಣೆ ಮಾಡ್ತೀವಿ. ಆ ತುತ್ತ್ಯ ಮತ್ತು ಸುಣ್ಣದಿಂದ ಬೋರ್ಡೋ ಮಿಶ್ರಣ ಅಂತಾರಲ್ಲ, ಬೋರ್ಡೋ ಮಿಶ್ರಣ ಮಾಡಿದೆ ಅಂದ್ರ ಅದು ಇದು ನಮ್ಮ ದ್ರಾಕ್ಷಿ ಎಲೆಗಳನ್ನು ಸ್ವಲ್ಪ ದಪ್ಪ ಆಗುತ್ತ, ಮತ್ತೆ ಮೇಲಾಗಿ ಅದು ಕಾಂಡಗಳು ಇರುತ್ತಲ್ಲ ಇದು ಕಡ್ಡಿಗಳು ಒಂಥರ ಕಲರ್ ಬರ್ತದೆ, ಕ್ಯೂರಿಂಗ್ ಆಗ್ತದ್ರಿ, ಅಂದ್ರೆ ಕೆಂಪ ಕಲರ್ ಹೊಳ್ತದ, ಮತ್ತೆ ಕಡ್ಡಿಯನ್ನು ದುರಸ್ತ ಆಗ್ತದ. ಅಂದ್ರೆ ಹಸಿರು ಕಡ್ಡಿ ಇದ್ದಿದ್ದು ಒಂದು ಕಟ್ಟಿಗೆ ಬಣ್ಣಕ್ಕೆ ತಿರುಗಿ ಅದು ಗಟ್ಟಿ ಆಗ್ಬೇಕಂತ, ಗಟ್ಟಿ ಆಗ್ಬೇಕು, ಅದು ಕೆಂಪು ಬಣ್ಣಕ್ಕೆ ತಿರುಗಬೇಕ್ರಿ ಕಟ್ಟಿಗೆ. ಕೆಂಪು ಬಣ್ಣಕ್ಕೆ ತಿರುಗತಂದ್ರ ಚಟ್ನಿ ಮಾಡಿದ ತಕ್ಷಣ ಅಲ್ಲಿ ಇದು ಬಿಡ್ತಾವ್ರಿ, ದ್ರಾಕ್ಷಿ ಗೊಂಚಲು ಬಿಡ್ತಾವ್ರಿ. ಆ ಕಟ್ಟಿಗೆ ಎಷ್ಟು ನಾವು ಕಲರ್ ತಿರುಗ್ತದ ಆ ತರ ದ್ರಾಕ್ಷಿನೂ ಒಂದ್ ಅದು ಬಣ್ಣ ತಿರುಗಿಸ್ಕೊಂಡು ಒಂದ್ ಸುಗರ್ ತುಂಬಲಿಕ್ ಶುರು ಆಗ್ತದ್ರಿ. ಆಮೇಲೆ ಈಗ ದ್ರಾಕ್ಷಿ ಕಾಯಿ ಬಿಟ್ಟ ನಂತರ ಅದಕ್ಕೆ ಜುಬ್ರಾಯಿಲು ಅದು ಇನ್ನಿತರ ಎಣ್ಣೆ ಬರ್ತಾವ್ರಿ, ಅದನ್ನ ಯಾವ ರೀತಿ ಮಾಡ್ತೇವಲ್ರಿ? ಜುಬ್ರಾಯಿಲ್ ಅಂದ್ರೆ ಈಗ ನಮ್ಮದು ಸೋನಾಕ ನಮ್ಮ ತಳಿ, ಇದು ಯಾವಾಗಲೂ ಒಂದು ಉದ್ದ ಆಗಿದ ಏನ ಕ್ಯಾಪ್ಸುಲ್ ಸಿಸ್ಟಮ್ ಮಾಡ್ಬೇಕ್ರಿ, ಒಂದು ಉದ್ದ ಆಗಿದ ಸ್ವಲ್ಪ ಉದ್ದ ಇರ್ತೀರಿ, ಸಿಡ್ಲೆಸ್ ಕಿತ್ತ ಸ್ವಲ್ಪ ಉದ್ದ. ಈ ಮಾರ್ಕೆಟ್ ಅಲ್ಲಿ ನೋಡ್ತಿರಲ್ಲ ನೀವು, ಸ್ವಲ್ಪ ಉದ್ದ ದ್ರಾಕ್ಷಿ ಸಿಗ್ತಂದ್ರೆ ಅದು ಸೋನಾಕ, ಇದಕ್ಕೆ ಸ್ವಲ್ಪ ಉದ್ದ ಸಿಗ್ತಂದ್ರೆ ಸೂಪರ್ ಸೋನಾಕ. ನಮ್ಮ ಸೋನಾಕ ಅದ ಈ ಸೋನಾಕ ನಾವು ಜುಬ್ರಾಯಿಲ್ ಮಾಡದೆ ಹೋದ್ರೆ ಅದು ಸೋನಾಕ ಅನ್ಸೋಲ್ಲ, ಸಿಡ್ಲೆಸ್ ಸಿಸ್ಟಮ್ ಗುಂಡ ಆಕಾರ ಬೆಳೀತದ್ರಿ, ಥಾಮ್ಸನ್ ತರ ಗುಂಡ ಗುಂಡ ಬೆಳೀತದ. ಅದಕ್ಕೆ ನಾವು ಜುಬ್ರಾಯಿಲ್ ಅಂದ್ರ ಒಂದು ಚಂಬುವಲ್ಲಿ ಒಂದು ಚಂಬು ಅಥವಾ ಅದಕ್ಕೊಂದು ಚಂಬು ಸಿಗ್ತಾವ, ಈ ಜಗ್ ಸಿಸ್ಟಮ್ ಒಂದು ಚಂಬು ಸಿಗ್ತಾವ, ಆ ಚಂಬುವಲ್ಲಿ ಔಷಧ ಮಿಶ್ರಣ ಮಾಡಿ ಅದು ಅದು ಗೊಂಚಲೆ ದ್ರಾಕ್ಷಿ ಗೊಂಚಲವನ್ನು ನಾನು ಜಂಬುದಲ್ಲಿ ಎದ್ದೆದ್ದೆದ್ದೆದ್ದಿ ನಾವು ಹುಡುಗರು ಅಥವಾ ಮಹಿಳೆಯರಿಗೆ ಹಚ್ಚಿ ಅದು ಜಂಬುವಲ್ಲಿ ಎದ್ದಿಸಿ ಜುಬ್ರಾಯಿಲ್ ಮಾಡ್ತೀವಿ. ಫಸ್ಟ್ ಒಂದು ಜೋಳದ ಕಾಲದಷ್ಟು ಒಮ್ಮೆ ಇದ್ದಾಗ ಹೂವ ಫ್ಲೋರಿಂಗ್ ಅಂತ ಇರುತ್ತೆ, ಅಂದ ಹೂವಿನ ಬಿಡುವ ಸಮಯದಲ್ಲಿ ನಾವು ಒಮ್ಮೆ ಮಾಡಿದ್ರೆ ಮುಂದೆ ಒಮ್ಮೆ ಅಕ್ಕಿ ಕಾಳಷ್ಟು ಒಮ್ಮೆ ಅವಾಗ ಮಾಡ್ತೀವಿ. ಮುಂದೆ ಒಂದು ಹುಣಸಿ ಕಪ್ಪು ಕಿತ್ತು ಸ್ವಲ್ಪ ದಪ್ಪ ಆದ ಬಳಿಕೆ ಇನ್ನೊಮ್ಮೆ ಮಾಡ್ತೀವಿ. ಒಟ್ಟು ಮೂರು ಸಲ ನಾವು ಜುಬ್ರಾಯಿಲ್ ಮಾಡಿದಾಗ ನಮ್ಗೊಂದು ಒಳ್ಳೆ ಒಂದು ಗುಣಮಟ್ಟದ ಒಂದು ಬೆಳೆ ಸಿಗ್ತದೆ ನಮಗೆ ಈ ಸೋನಾಕಲ್ಲಿ. ಈಗ ಕಾಯಿ ಒಂದು ಗಾತ್ರಕ್ಕೆ ಬಂದ ನಂತರ ಅದರಲ್ಲಿ ಸಕ್ಕರೆ ತುಂಬಿಸಲು ಅಂದ್ರೆ ಶುಗರ್ ಜಾಸ್ತಿ ಆಗಲು ಏನ್ ಮಾಡ್ತಿರ್ತಾವ? ಶುಗರ್ ತುಂಬಲಿಕ್ಕೆ ಔಷಧ ಸಿಗುತ್ತೆ ಸರ್, ಔಷಧ ಸ್ಪ್ರೇ ಮಾಡ್ತೀವಿ. ಔಷಧಕ್ಕಿಂತ ನಾವು ಈ ಇದು ಎಲ್ಲ ಸಾವಯವ ಜಾಸ್ತಿ ಬಳಸ್ತೇವೆ ಸರ್. ನಾವು ಈ ಸಾವಯವ ಎಲ್ಲ ಅಂದ್ರೆ ಇದು ನಾವು ಇನ್ನೊಂದು ನಾವು ಪಶು ಇದು ಮಾಡಿವಲ್ಲ ಸಂಗೋಪನೆ, ದನಗಳು ಉಚ್ಚಿ ಪ್ರತಿಯೊಂದು ಗಿಡಕ್ಕೂ ಸ್ಪ್ರೇ ಮಾಡ್ತೇವೆ ಸರ್. ನಾವು ಈಗ ಒಂದು ನಾಲ್ಕು ಎಮ್ಮೆ ಅದಾವ್ರಿ, ನಾಲ್ಕು ಆಕಳು ಅದಾವ, ಅವು ನಾಲ್ಕು ಎಮ್ಮೆ ನಾಲ್ಕು ಆಕಳಿಗೆ ಒಂದು ಪ್ರತ್ಯೇಕದ ಒಂದು ಶೆಡ್ ನಿರ್ಮಿಸಿವಿ. ಅವು ಬರ್ತಕ್ಕಂತ ಅವು ಉಚ್ಚಿ ಒಂದು ಹೇಳದಲ್ಲಿ ಶೇಖರಣೆ ಮಾಡಿ ಸ್ಟೋರೇಜ್ ಮಾಡಿ ಆ ಬರ್ತಕ್ಕಂತ ದನಗಳ ಉಚ್ಚಿ ಅದು ಶುಗರ್ ಯಾವಾಗ ತುಂಬಾ ಸಮಯದಲ್ಲಿ ಅದು ನಾವು ದನಗಳು ಉಚ್ಚಿ ಹಾಕ್ತೇವ್ರಿ. ದನಗಳು ಉಚ್ಚಿ ಹಾಕಿದೇವ ಅಂದ್ರೆ ಶುಗರ್ ಫಾಸ್ಟ್ ಬರ್ತದ. ಮತ್ತು ಈ ನಮ್ಮಲ್ಲಿ ಹಸುಗಳಿದಾವ ಆಕಳುಗಳು, ಆಕಳನ್ನು ಗೋಮೂತ್ರವನ್ನು ನಾವು ಸಿಂಪರಣೆ ಮಾಡ್ತೀವಿ. ಯಾವಾಗ ಶುಗರ್ ತುಂಬ ಟೈಮ್ದಲ್ಲಿ ಸೀನಿಂಗ್ ಬರ್ತದ, ಒಂದು ರುಚಿಯಾದಂತ ಶುಗರ್ ಬರ್ತದೆ, ಜಾಸ್ತಿ ಶುಗರ್ ತುಂಬುತ್ತದ, ಒಂದು ಒಳ್ಳೆ ಕ್ವಾಲಿಟಿ ಬರ್ತದೆ ಸರ್ ಅದು ನಮ್ಮ ಆಕಳ ಗೋಮೂತ್ರದಿಂದ. ಆಕಳು ಗೋಮೂತ್ರ ಆಗ್ಲಿ ಅಥವಾ ದನದ ಮೂತ್ರ ಆಗ್ಲಿ ಯಾವುದೇ ಸಿಂಪರಣೆ ಮಾಡಿದ್ರೆ ಒಂದು ಒಂದು ಶೈನಿಂಗ್ ಅಂತ ಒಂದು ಒಳ್ಳೆ ಗುಣಮಟ್ಟದ ಇದು ಬರ್ತದೆ. ಮತ್ತ ಆಮೇಲೆ ಔಷಧ ಸ್ಪ್ರೇ ಮಾಡ್ತೀವಿ, ಮತ್ತೆ ಅಲ್ಲಿ ನಿಂದ್ರ ಡ್ರಿಪ್ ನಲ್ಲಿ ಎಸ್ ಓ ಪಿ ಐಸೋಲ್ ಬಿಡ್ತೇವೆ ಸರ್. ಮತ್ತೆ ಹಿಂಗೆ ಅವು ಬೇನ್ ಹಿಂಡಿ ಅಂತ ಕಡ್ತೇವೆ ಸರ್ ಫಸ್ಟ್ ಗೆ, ಆ ಬೇನ್ ಹಿಂಡಿದಿಂದ ಸ್ವಲ್ಪ ಶುಗರ್ ಬೇನ್ ಹಿಂಡಿ ಮತ್ತು ಜಿಂಕ್ ಪೊರೈಟ ಅವೆಲ್ಲ ಕಡ್ತೀವಿ ಚಾಟಿ ಮಾಡಿದ ತಕ್ಷಣ, ಅದರಿಂದ ಸ್ವಲ್ಪ ಕ್ರಮೇಣವಾಗಿ ತಗೊಳ್ಳಿ ಅದು ಶುಗರ್ ಒಂದು ತಗೋತಿತ್ತು. ಅಂದ್ರೆ ಮುಖ್ಯ ಪೋಷಕಾಂಶ ಒದಗಿಸುವುದರ ಜೊತೆಗೆ ಸಾವಯವ ಮತ್ತು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂದ್ರೆ ಎರಡನೇ ದರ್ಜೆ ಒಂದು ರಸಗೊಬ್ಬರಗಳು ಏನದಾವಲ್ಲ ಅವನ್ನು ಕೂಡ ತಾವು ಒದಗಿಸಿದ್ರೆ ಸಕ್ಕರೆ ತುಂಬಕೋತದ, ಕಾಯಿ ಒಂದು ಗುಣಮಟ್ಟದ ಬರ್ತದ ಅಂತ ಹೇಳ್ತಾ ಇದ್ದೀರಿ. ಹೌದೌದು ಸರ್, ಇನ್ನಿತರ ಬೆಳೆಗಳಿಗೆ ಪೂರ್ತಿ ಸಾವಯವ ಮ್ಯಾಗೆ ನಾವು ಬೆಳಿಬಹುದು, ಆದ್ರೆ ದ್ರಾಕ್ಷಿ ಪೂರ್ತಿ ಸಾವಯವ ಮ್ಯಾಗೆ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ರೈತರಿಗೆ. ಯಾಕಂದ್ರೆ ಇವತ್ತಿನ ವಾತಾವರಣದಲ್ಲಿ ದ್ರಾಕ್ಷಿಗೆ ಹಲವಾರು ರೋಗಗಳು ಬಂದವ. ಒಂದ್ ಮನುಷ್ಯ ಒಂದ್ ಐಶುವಲ್ಲಿ ಒಂದ್ ಸಣ್ಣ ಹುಡುಗ ಹುಟ್ಟಿದ ತಕ್ಷಣ ಒಂದು ಐಶುವಲ್ಲಿ ಇಟ್ಟಾಗ ಯಾವ ತರ ಜೋಪಾನ ಮಾಡ್ತಾರ ಆ ತರ ದ್ರಾಕ್ಷಿ ಒಂದೊಂದ್ ಟೈಮಲ್ಲಿ ಆ ತರ ಜೋಪಾನ ಮಾಡೋದು ಬರುತ್ತೆ. ಯಾಕಾಗಿ ವಾತಾವರಣ ಸರಿ ಇರಲ್ಲ, ಈಗ ಮೋಡ ಆಗಿದ ವಾತಾವರಣ ಆಗ್ಲಿ ಮತ್ತೆ ಮಳೆ ಬರೋ ವಾತಾವರಣ ಇಂತ ವಾತಾವರಣವಾಗಿ ನಾವೊಂದು ದಿನದಲ್ಲಿ ಎರಡು ಸಲಾನು ನಾವು ಎಣ್ಣೆ ಸಿಂಪರಣೆ ಮಾಡುವ ಸಂದರ್ಭ ಬರುತ್ತೆ. ಯಾವ ತರ ಎಣ್ಣೆ ಅಂದ್ರೆ ಯಾವ ಎಣ್ಣೆಯನ್ನು ಸಿಂಪರಣೆ ಮಾಡ್ತೀರಿ? ಇಂತ ವಾತಾವರಣ ಸರಿ ಇದ್ದ ಸಮಯದಲ್ಲಿ ಮೊನೊಕ್ರೋಟೋಫಾಕ್ಸ್ ಆಗ್ಲಿ ಬಯೋಜಮ್ ಆಗ್ಲಿ ಸೈಪ್ರೋಮೆಥ್ರಿನ್ ಆಗ್ಲಿ ಮತ್ತು ಇನ್ನೊಂದು ಹಲವಾರು ಅದಾವ M45 ಇಂತ ಔಷಧ ನಾವು ಜಾಸ್ತಿ ಸಿಂಪರಣೆ ಮಾಡ್ತೀವಿ. ಇದ್ರ ಜೊತೆನೆ ನಾವು ಗೋಮೂತ್ರ ಅಥವಾ ದನಗಳ ಮೂತ್ರ ಮೂತ್ರವನ್ನು ನಾವು ಸಿಂಪರಣೆ ಮಾಡ್ತೀವಿ. ಎಲೆಯ ಪದರ ಒಂದು ತಿಳುವಾಗಿ ಬರ್ತದೆ ಈ ಮೂತ್ರದಿಂದ ಮತ್ತು ಒಂದು ಶೈನಿಂಗ್ ಬರ್ತದ, ರೋಗ ರುಜಿನಗಳ ಒಂದು ಹತೋಟಿಯಲ್ಲಿ ಇದು ಮೂತ್ರ ಒಂದು ಕೆಲಸ ಮಾಡ್ತದೆ ಸರ್. ಈ ದನಗಳ ಮೂತ್ರ ಬಿಡುವುದರಿಂದ ಡ್ರಿಪ್ ಮುಖಾಂತರ ಬಿಡುವುದರಿಂದ ಮತ್ತು ಸಿಂಪರಣೆ ಮಾಡೋದ್ರಿಂದ ಒಂದು ರೋಗ ನಿರೋಧಕ ಶಕ್ತಿ ಆ ಬೆಳೆಯಲ್ಲಿ ಬರ್ತದೆ ಅಂತ ಹೇಳ್ತೀರಿ? ಹೌದೌದೌದು, ತಳಗ ಬಡ್ಡಿಗೆ ಡ್ರಿಪ್ ನಲ್ಲಿ ಬಿಡ್ತೇವೆ ಸರ್ ಅದು ಮೂತ್ರ ಮತ್ತು ಮೇಲಿನ ಸಿಂಪರಣೆ ಮಾಡ್ತೀವಿ. ನಿಮ್ ಮೇಲೆ ಸಿಂಪರಣೆ ಮಾಡೋದ್ರಿಂದ ಶೈನಿಂಗ್ ಗಿಡಗಳನ್ನು ಒಂದು ಲಕ್ಷಣ ಬರ್ತವೆ, ಶೈನಿಂಗ್ ಬರ್ತದ ಮತ್ತು ಡ್ರಿಪ್ ನಲ್ಲಿ ಬಿಡೋದ್ರಿಂದ ಬೆಳೀತಕ್ಕಂತ ಯಾವುದೇ ಒಂದು ಬೆಳೆಗಳಲ್ಲಿ ಒಂದು ಕ್ವಾಲಿಟಿ ಬರ್ತದ ಅಂತ ಹೇಳ್ತೀನಿ ಸರ್. ಈಗ ಈ ಎಲ್ಲಾ ಒಂದು ಕೀಟನಾಶಕ ಸಿಂಪಡಣೆ ಮಾಡೋದು ಮತ್ತೆ ಬೇರೆ ರೋಗ ನಾಶಕಗಳನ್ನು ಸಿಂಪಡಣೆ ಮಾಡೋದು, ಈ ಜ್ಞಾನ ನಿಮ್ಗೆ ಯಾರು ಒದಗಿಸ್ತಾರೆ, ಎಲ್ಲಿ ನೀವು ತಿಳ್ಕೊಂಡ್ಬಿಡ್ತೀರಿ? ಪ್ರಥಮವಾಗಿ ಒಬ್ರು ಹಿಂಗೆ ಮಾಹಿತಿದಾರಂತ ಅವರು ಬರ್ತಿದ್ರು ಸರ್, ಅವ್ರಿಗೆ ಒಂದು ಎಕರೆಕ ಅಂತ ಇಷ್ಟಿತ್ತ ಕೊಡ್ತಿದ್ದೇವೆ. ಅವ್ರು ಒಂದು 5-6 ತಿಂಗಳು ಆದ ಬಳಿಕೆ ನಮಗೆ ಮಾಹಿತಿ ಆಯ್ತು. ಇನ್ನೊಂದು, ನಾವು ಸ್ವಲ್ಪ ಅಕಾಡಿ ದಿನ ಬಳಿಕೆಯಲ್ಲಿ ಟಿವಿಯಲ್ಲಿ ನೋಡ್ತೀವಿ, ನಿಮ್ಮ ಆಕಾಶವಾಣಿಯಲ್ಲಿ ರಗಡ ರೈತರ ಸಲಹೆಗಳನ್ನು, ನಿಮ್ಮ ಆಕಾಶವಾಣಿಯಲ್ಲಿ ರಗಡ ರೈತರ ಸಲಹೆಗಳು ಕೊಡ್ತಾರೆ ಅಂತ ಆಕಾಶವಾಣಿಯಲ್ಲಿ ನಿಮ್ಮ ರೈತರ ಸಲಹೆಗಳ ಕೇಳ್ತಿರ್ತೀವಿ. ಇವತ್ತು ನೀವು ಆಕಾಶವಾಣಿಯಲ್ಲಿ ಬಿತ್ತನೆ ಆಗಿರತ್ತಂತ ನಿಮ್ ಕಾರ್ಯಕ್ರಮ ಕೇಳಬಹುದು, ಮತ್ತೆ ಈ ಟಿವಿಯಲ್ಲಿ ನೋಡಿರಬಹುದು, ಮತ್ತೆ ಹೊರಗೆ ಸೊಸೈಟಿಯಲ್ಲಿ ಅಥವಾ ಸಮಾಜದಲ್ಲಿ ಕೇಳ್ತಕ್ಕಂತ ಅವೆಲ್ಲ ನಮ್ಮಲ್ಲಿ ನಾವು ಒಂದೊಂದು, ನೀವು ಒಂದು ಹೇಳಿದ್ರೆ ಮತ್ತೊಂದು ಮತ್ತೊಬ್ರು ಹೇಳ್ತಾರೆ, ಇದೆಲ್ಲ ಮಾಡಿದ್ರೆ ಒಂದು ಒಳ್ಳೆ, ಇದಕ್ಕೇನ ಯಾರು ಹೇಳಿದ್ದು ಕೆಟ್ಟ ಹೇಳಿಲ್ಲ, ಎಲ್ಲ ಮಾಡ್ಕೋತ ಬರೋದ್ರಾಗ ಒಂದು ಒಳ್ಳೇದೇ ಆಗಿದೆ ಸರ್. ನಾವಂತ ಎಂತವ್ರ ಮ್ಯಾಗೆ ಅಂತ ಡಿಪೆಂಡೆಂಟ್ ಆಗಿಲ್ಲ, ನಾವು ಪ್ರತಿಯೊಂದು ನಾವೇ ನಿಮ್ಮಂತರೆಲ್ಲ ಬಾಯಲ್ಲಿ ಕೇಳಿ ಅದು ಮಾಡಿದ್ರೆ ಒಂದು ಒಳ್ಳೆ ಇದಾಗಿದೆ ಸರ್. ಶ್ರೀಶೈಲ್ ಅವರೇ, ತಾವು ದ್ರಾಕ್ಷಿ ಜೊತೆಗೆ ನಿಂಬೆ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ, ಈ ನಿಂಬೆ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡ್ರಲ್ಲ ಸರ್. ನಾವು ಸುಮಾರು ಒಂದು ನಿಂಬೆ ಬೆಳಿತಕ್ಕಂಥದ್ದು ಒಂದು 25 ವರ್ಷ ಮೇಲ್ಪಟ್ಟೈತಿ. 25 ವರ್ಷ ನಾವು ಮೊದಲೇ ನಮ್ಮದು ಭೂಮಿನೇ ಇರಲಿಲ್ಲ ಅಂತ ಸಮಯದಲ್ಲಿ ಏನೋ ಒಂದ್ ಕಷ್ಟ, ನಮ್ಮ ರೈತರು, ನಮ್ಮ ತಂದೆಯವರು ಮತ್ತು ನಮ್ಮ ತಾತನ ಅಜ್ಜನವರು ಒಂದೇನಪ್ಪ ಇದು ಮತ್ತೊಬ್ಬರ ಹತ್ರ ದುಡ್ಲಾಕಿದ್ದಾಗ ಆ ದುಡಿದ್ ಬಿಟ್ಟು ಏನೋ ಒಂದು 2 ಎತ್ತುಗಳ ಮೇಲೆ ಇಷ್ಟ ಒಂದು 60 ಎಕರೆ ಜಮೀನ್ ಮಾಡಿದಾರೆ. 2 ಎತ್ತುಗಳು ನಾವು ಇನ್ನೂ ಅದನ್ನ ಅವು 2 ಎತ್ತುಗಳನ್ನು ಇನ್ನೂ ಅದ್ರ ನಾವು ಪೂಜೆ ಮಾಡ್ತೇವೆ. ಬಸವಣ್ಣ ನಾವು ಸತ್ತ ಮಳಕ ಮಣ್ಣೆ ಮಾಡಿ ಅವಕ್ಕೆ ಇನ್ನೂ ಅದ್ರ ನಾವು ಪೂಜೆ ಮಾಡ್ತೇವೆ. ಆ ಪ್ರಥಮವಾಗಿ ನಾವು ನೀರಾವರಿ ಮಾಡಿದ ಮೇಲೆ ಪ್ರಥಮವಾಗಿ ಹಚ್ಚಿದ್ದೆ ನಿಂಬೆ ಗಿಡ ಸರ್. ನಾವು ನೀರಾವರಿ ಬಾಯಿ ಹೊಡೆದ ಮೇಲೆ ಹಚ್ಚಿದೆ ನಿಂಬೆ ಗಿಡ. ಆ ನಿಂಬೆ ಗಿಡದಿಂದ ನಾವು ಒಂದು ಹಂತಕ್ಕೆ ಬಂದೇವಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಯಾಕೆ ನಿಂಬೆ ಗಿಡದಿಂದ ಪ್ರತಿ ಅದು ಹೇಳ್ತಾರಲ್ಲ ಇವಾಗ ಹಳ್ಳಿಯಲ್ಲಿ ಕಿರಾಣಿ ಅಂಗಡಿ ಇರ್ತಾವಲ್ಲ, ಕಿರಾಣಿ ಅಂಗಡಿ ಇದ್ದ ತರ ನಮ್ಮ ನಿಂಬೆ ಗಿಡ ಹೆಂಗಂದ್ರ ಈ ಬಂದ ಲಾಗೋಡ್ ಎಲ್ಲ ಜಗತ್ತ ಸರ್. ದ್ರಾಕ್ಷಿ ಔಷಧ ಜಗತ್ತದ, ಅವುಗಳ ಪಗಾರ ಕೊಡ್ತೀವಿ ಅದರಿಂದ. ಪ್ರತಿ ಇದು ನೋಡ್ರಿ ಯಾವತ್ತು ಕಡಿಮೆ ಆಗಲ್ಲ, ಪ್ರತಿದಿನ ವಾರದಲ್ಲಿ ಒಂದು 15 ಡಾಗ್ ಹೋಗುತ್ತೆ. ವಾರದಲ್ಲಿ ಅವು 15 ಡಾಗ್ ಹೋದ್ರೆ 1,000 ರೂಪಾಯಿ ಹೋದ್ರು 15,000 ಬರುತ್ತೆ, 500 ರೂಪಾಯಿ ಹೋದ್ರು 7,000 ರೂಪಾಯಿ ಬರುತ್ತೆ. ನಮ್ಮ ಮನಿ ಟೋಟಲ್ ಖರ್ಚನ್ನ ಅದು ನಿಂಬೆ ಗಿಡ ಜಕೊಂಡು ಹೋಗ್ತದ್ರಿ. ಅಂದ್ರೆ ಈಗ ದ್ರಾಕ್ಷಿಯಲ್ಲಿ ಉತ್ಪನ್ನ ಹೆಚ್ಚಂತೀರಿ, ನಿಂಬೆಯಲ್ಲಿ ಉತ್ಪನ್ನ ಹೆಚ್ಚಂತೀರಿ? ಅಂದ್ರೆ ದ್ರಾಕ್ಷಿಯಲ್ಲಿ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ದ್ರಾಕ್ಷಿಯಲ್ಲಿ ಉತ್ಪನ್ನ ಜಾಸ್ತಿ ಸರ್. ಇನ್ನೊಂದೇನಾದ್ರೆ ಇಂಥ ಒಂದೊಂದು ಟೈಮ್ ಬರ್ತಾವ, ಈಗ ಚಂಡಮಾರುತ ಬೀಸಲಿ ಅಥವಾ ಒಂದು ಯಾವ್ದೇ ಒಂದು ಗಾಳಿ ಬೀಸಲಿ, ಒಂದು ಮಳೆ ಮತ್ತು ಈ ಆನೆಕಲ್ಲು ಮಳೆ ಅಂತ ಬರುತ್ತಲ್ಲ ಪ್ರಕೃತಿ ವಿಕೋಪದಿಂದ ಒಮ್ಮೆ ಜಾಸ್ತಿ ಹಾನಿ ಆಗ್ತದ ದ್ರಾಕ್ಷಿ. ಅಂತ ಸಂದರ್ಭದಲ್ಲಿ ಜಾಸ್ತಿ ಹಾನಿ ಆಯ್ತಂದ್ರ ಅಂತಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕೋದು ನಿಶ್ಚಿತ. ಯಾಕೆಂದ್ರೆ ದ್ರಾಕ್ಷಿ ಅದು ಪ್ರಕೃತಿ ವಿಕೋಪದಿಂದ ಜಾಸ್ತಿ ತುತ್ತಾಗ್ತದೆ ಸರ್. ಆದ್ರೆ ನಿಂಬೆ ಆಗಲ್ಲ. ಏನೋ ಒಂದು ಈಗ ಒಂದು ಸುಮಾರು 1 ವರ್ಷದ ಹಿಂದೆ ಒಂದು ಆನೆಕಲ್ಲು ದಪ್ಪ ಆನೆಕಲ್ಲು ಮಳೆ ಬಿತ್ತು, ಅವಾಗ ಮಾತ್ರ ನಿಂಬೆ ಗಿಡದ ಮ್ಯಾಗೆ ಆನೆಕಲ್ಲು ದಪ್ಪ ಆನೆಕಲ್ಲು ಬಿದ್ದು ಅವಾಗ ಏನೋ ಸ್ವಲ್ಪ ಹಾಳಾಗಿದೆ ಅವರ ಇಂಡಿ ಭಾಗದ ರೈತರು. ಅಂತ ಸಂದರ್ಭ ಈ ಸಣ್ಣ ಪ್ರಮಾಣದ ಗಾರ ಬಿದ್ರು ಅಂದ್ರು ಮತ್ತು ಗಾಳಿ ಬೀಸ್ತಂದ್ರು ಅವಾಗ ಪ್ರಕೃತಿ ವಿಕೋಪದಿಂದ ದ್ರಾಕ್ಷಿ ಹಾಳಾಗುತ್ತೆ. ಆದ್ರ ಉತ್ಪನ್ನ ಮತ್ತ ನಿಂಬೆಕ್ಕಿಂತ ದ್ರಾಕ್ಷಿ ಬರುತ್ತೆ, ಆದ್ರೆ ಪ್ರಕೃತಿ ವಿಕೋಪ ಕಾಯ್ಬೇಕಷ್ಟೇ. ಅಂದ್ರೆ ಉತ್ಪನ್ನ ಹೆಚ್ಚಿಗೆ ಬಂದ್ರು ಕೂಡ ವಿವಿಧ ತರದ ಬೆಳೆ ಬೆಳಿಬೇಕಂತ ಹೇಳ್ತೀರಿ? ಹೌದು ಸರ್. ಒಂದೇ ಬೆಳೆ ಮಾಡೋಕ್ಕಿಂತ ಉತ್ಪನ್ನ ಹೆಚ್ಚು ವಿವಿಧ ತರ ಬೆಳೆಯಿಂದ ನಾವು ನೋಡ್ರಿ ಯಾವ್ದಾರ ಮಾಹಿತಿ ಆಗುತ್ತೆ ನಮಗ ಮನೆಗೆ. ಈಗ ನೋಡ್ರಿ ದ್ರಾಕ್ಷಿ ಇದೆ ಮತ್ತು ನಿಂಬೆ ಇದೆ ನಮ್ಮ ತೋಟದಲ್ಲಿ, ದಾಳಿಂಬೆ ಕೂಡ ಇತ್ತು. ದಾಳಿಂಬೆ ಒಂದು 2 ಎಕರೆ 2.5 ಎಕರೆ ದಾಳಿಂಬೆ ಕೂಡ ಇತ್ತು. ದುಂಡಾಣ ರೋಗ ಅಂತ ಬರುತ್ತೆ ಒಂದು, ಅದಕ್ಕೆ ಯಾರ ರೋಗ ಅಂತ ನಾವು ಹೇಳ್ತೇವೆ, ಅದಕ್ಕೆ ದುಂಡಾಣ ರೋಗ ಐತಿ. ಆ ದುಂಡಾಣ ರೋಗದಿಂದ ನಾವು ಅವು ದಾಳಿಂಬೆಯನ್ನು ಒಂದು ಸುಮಾರು ಒಂದು 4-5 ಲಕ್ಷ ರೂಪಾಯಿ ಒಂದು 2 ಎಕರೆಕ್ಕೆ ಲಾಗೋಡಿ ಮಾಡಿ ಅಂದ್ರೆ ಖರ್ಚು ಮಾಡಿದ್ದು. ಆ ಖರ್ಚನ್ನು ಮತ್ತೆ ಯಾಕೆ ಇರ್ಲಕ್ಕ ಅಂತೇಳಿ 2 ವರ್ಷ ನಂತರ ಅದು ಗಿಡಗಳನ್ನೇ ಸಂಪೂರ್ಣವಾಗಿ ನಾವು ಕಿತ್ತಿ ಹಾಕಿ ಬಿಟ್ಟು. ಯಾಕಂದ್ರೆ ಈ ದುಂಡಾಣ ರೋಗದಿಂದ ಆ ರೋಗನ್ನು ಬಹಳ ಮನುಷ್ಯನಲ್ಲಿ ಒಂದು HIV ವೈರಸ್ ಅಂತ ಹೇಳ್ತೇವಲ್ಲ ಆತರ ದುಂಡಾಣು ರೋಗ ಕೂಡ ಒಂದು ಗಿಡಗಳಲ್ಲಿ ಒಂದು HIV ವೈರಸ್ ಇದ್ದ ಹಾಗೆ. ಹೌದು, ಒಮ್ಮೆ ಗಿಡಗಳಿಗೆ ಬತ್ತಂದ್ರ ಅದು ಸಂಪೂರ್ಣ ಹೋಗಲ್ಲ ಅಂತ ಹೇಳಿ ಹಿಂಗಾಗಿ ನಾವು ಗಿಡಗಳೇ ತೆಗೆದು ಬಿಟ್ಟೇವ್ರಿ. ಇನ್ನ ನಿಂಬೆ ಗಿಡ ಬೆಳಿತೇವೆ, ಇನ್ನು ದ್ರಾಕ್ಷಿ ಕಬ್ಬ. ಈ ಕಬ್ಬಿಂದಂತರೂ ಇವಾಗ ರೈತರಿಗೆ ಕಬ್ಬಿ ಒಂದು ಟನ್ನಿಗೆ 1500 ಸುದ್ದಿ ಕುಡಿತೀನಿ ಅಂತ ಹೇಳ್ತಾರೆ, ಅದು 1500 ಇನ್ನೂ ರೈತರಿಗೆ ಬಂದು ಮುಟ್ಟಿಲ್ಲ. ಹೀಗಾಗಿ ಮೊನ್ನೆ 180 ಟನ್ ಕಬ್ಬ ಇತ್ತು ಒಂದು 6 ಎಕರೆಯಲ್ಲಿ, ಅದು ಇನ್ನೂ ಆದ್ರೂ ನಮಗೆ ಇನ್ನ ಸುಮಾರು 4-5 ತಿಂಗಳು ಐತಿ ಕಬ್ಬು ಕಳಿಸಿ, ಇನ್ನಾದ್ರೂ ಅದ್ರ 1 ರೂಪಾಯಿ ನಮಗೆ ಮುಟ್ಟಿಲ್ಲ. ಹಿಂಗಾಗಿ ಬ್ಯಾಡ ಅಂತೇಳಿ ನಾವು ಎಲ್ಲಾನು ಕಬ್ಬು ತೆಗೆದು ದ್ರಾಕ್ಷಿ ಮೇಲೆ ಜಾಸ್ತಿ ಅವಲಂಬನೆ ಆಗಿವೆ ಸರ್. ದ್ರಾಕ್ಷಿ ನಿಂಬೆ ಒಂದು ಉತ್ತಮ ಒಂದು ಆದಾಯ ಮತ್ತು ಆರ್ಥಿಕ ಸ್ಥಿರತೆ ಒದಗಿಸಿಕೊಡ್ತೀರಿ? ಹೌದು ಸರ್, ನಿಂಬೆ ಮತ್ತು ದ್ರಾಕ್ಷಿ ಒಂದು ಸ್ಥಿರತೆ ಅಂದ್ರೆ ನಮಗೆ ಒಂದು ಆತ್ಮವಿಶ್ವಾಸ, ವಿಶ್ವಾಸ ಇವ್ರ ಮೇಲೆ ಏನಂದ್ರೆ ವಿಶ್ವಾಸ ಬೆಳೆದು ಬಿಟ್ಟಿದೆ ಸರ್. ಇದರ ಜೊತೆಗೆ ತಾವು ಪಶುಸಂಗೋಪನೆ ಕೂಡ ಮಾಡ್ತಾ ಇದ್ರಿ, ಆಕಳುಗಳನ್ನು ಕಟ್ಟಿದಿರಿ, ಎಮ್ಮೆಗಳನ್ನು ಕಟ್ಟಿದಿರಿ, ಆಮೇಲೆ ಕುರಿಗಳನ್ನು ಕೂಡ ಸಾಕಿದೀನಿ ಅಂತ ಹೇಳಿದ್ರಿ. ಕುರಿಗಳನ್ನು ಎಷ್ಟು ಸಾಕಿದಿರಿ ತಾವು? ಕುರಿಗಳ ನೋಡ್ ಸರ್, ಒಂದು 100 ಕುರಿಗಳಿದಾವೆ. ಯಾವ ತಳಿಯ ಕುರಿಗಳು? ಈ ಉಣ್ಣಿ ಕುರಿ ಅಂತಾರಲ್ಲ ಬಿಳಿ ಕುರಿಗಳು, ಇನ್ನೊಂದು ಆ ಕುರಿಗಳನ್ನ ನಾವು ಈ ದ್ರಾಕ್ಷಿಗೆ ಕುರಿ ಗೊಬ್ಬರ ಯೂಸ್ ಜಾಸ್ತಿ ಮಾಡ್ತಾರೆ ಸರ್. ಆ ಕುರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ಮೊದಲು ಆ ಕಡೆ ಹೊಸಪೇಟೆ ಅಥವಾ ಬಳ್ಳಾರಿ ಕಡೆಯಿಂದ ಕುರಿ ಗೊಬ್ಬರ ತರಿಸ್ತಿದ್ದೇವೆ. ಆ ಕುರಿ ಗೊಬ್ಬರಲ್ಲಿ ಮಣ್ಣ ಬರ್ತಕ್ಕಂತ ಸಂದ ನೋಡ ಮಣ್ಣ ಬರೋದ್ ನೋಡೋಣ, ಬೇಡೇ ಬೇಡ ಅಂತೇಳಿ ಕುರಿಗಳನ್ನೇ ನಾವು ಇಲ್ಲೇ ತೋಟದಲ್ಲೇ ಒಂದು ಅದಕ್ಕೆ ಬೇಲಿ ರೆಡಿ ತಯಾರು ಮಾಡಿ ಕುರಿಗಳು ಇಲ್ಲೇ ಸಾಕಿ ಮಾಡಿ ಆ ಕುರಿಗಳ ಗೊಬ್ಬರನ್ನ ನಾವು ಕೂಡಿ ಹಾಕಿ ಆ ಬರ್ತಕ್ಕಂತ ಎಲ್ಲಾ ಕುರಿಗಳ ಗೊಬ್ಬರನ್ನೇ ನಾವು ದ್ರಾಕ್ಷಿಗೆ ಕಟ್ತೇವೆ ಸರ್. ಈಗ ತಾವ್ ಗೊಬ್ಬರ ಸಲುವಾಗಿ ತಾವ್ ಕುರಿ ಸಾಕಿದೀನಿ ಹೇಳಿದ್ರಿ, ಅದ್ರ ಜೊತೆಗೆ ಆ ಕುರಿದು ಏನಾದ್ರೂ ಉತ್ಪನ್ನ ಮತ್ತ ಅನಿಸ್ತದೆ ನಿಮ್ಗ? ಕುರಿ ಉತ್ಪನ್ನ ಇದೆ ಅಲ್ಲ ಸರ್, ಕುರಿ ಉತ್ಪನ್ನ ಇದೆ ಅಂದ್ರೆ ಅದು ಕುರಿನು ಪೂರ ನಮ್ಮೂ ಅಲ್ಲ, ಇನ್ನೊಬ್ಬರು ಒಬ್ಬರು ಇಲ್ಲೇ ಬಾಜುದವರು ಪೂಜಾರಿ ಅಂತ ಒಬ್ಬ ಪೂಜಾರಿ ಅವ ಕುರಿಗಳ ಅವ್ರದ ಮೇವ ಮತ್ತು ಅದಕ್ಕೂ ಅವ್ರದೆಲ್ಲ ವ್ಯವಸ್ಥೆ ನಾವೇ ಜವಾಬ್ದಾರಿ ತಗೋತೇವೆ ಅಂತ ಹೇಳಿದ ಬಳಿಕ ನಮ್ಮ ತೋಟದಲ್ಲಿ ಅವನು ಒಂದು 2 ವರ್ಷ ಇತ್ತು ಕುರಿಯನ್ನು ಇಲ್ಲೇ ಒಟ್ಟು ತರಬಿದಾನೆ. ಅಂದ್ರೆ ನೀವು ಆ ಕುರಿಗಾರನಿಗೆ ಮೇವು ನೀರು ಮತ್ತು ಸ್ಥಳ ಒದಗಿಸಿರಿ, ಅವರು ನಿಮಗ ಇಲ್ಲೇ ಗೊಬ್ಬರ ಕೊಟ್ಟು ಇಲ್ಲೇ ಕಟ್ತಾರ, ಈ ರೀತಿ ಅವರು ಕುರಿ ಸಾಕಾಣಿಕೆ ಮಾಡ್ಕೊಂಡು ಹೊಂಟಿದ್ದಾರೆ. ಹೌದೌದು ಸರ್. ನಿಮಗ ಆ ಕುರಿ ಉತ್ಪನ್ನ ನಿಮಗೇನು ಸಂಬಂಧ ಇಲ್ಲ, ನಿಮ್ಗೆ ಗೊಬ್ಬರ ಅಷ್ಟೇ? ಹಾ, ಕುರಿ ಉತ್ಪನ್ನ ನಮ್ಮ ಸಂಬಂಧ ಇಲ್ಲ ಸರ್, ಅದು ಗೊಬ್ಬರ ಬರ್ತಕ್ಕಂತ ಗೊಬ್ಬರ ಮತ್ತೆ ನಾವು ತಗೋತೇವೆ ಸರ್. ಅವರು ನಿಮ್ಮಲ್ಲೇ ಮೇವು ಬೆಳೆದು ಆಮೇಲೆ ನಿಮ್ಮಲ್ಲಿ ನೀರು ಕುಡಿಸಿ ನಿಮ್ಮಲ್ಲಿ ಕಟ್ಟಿಬಿಟ್ಟು ಗೊಬ್ಬರ ಮಾತ್ರ ನಿಮ್ಗೆ ಕೊಟ್ಟು ಕುರಿ ಉತ್ಪನ್ನ ಅವ್ರು ತಗೊಳ್ತಾರೆ? ಹೌದೌದು ಸರ್, ಹೌದು. ಶ್ರೀಶೈಲ ಮುಳಜಿ ಅವರೇ, ಇದುವರೆಗೆ ತಾವು ಇಷ್ಟೆಲ್ಲ ಮಾಹಿತಿ ಒದಗಿಸಿದ್ರಿ, ನಿಂಬೆ ಬಗ್ಗೆ ಒದಗಿಸಿದ್ರಿ, ದ್ರಾಕ್ಷಿ ಬಗ್ಗೆ ಒದಗಿಸಿದ್ರಿ, ಸಾಕಷ್ಟು ರೈತರು ನಮ್ಮ ರೈತರು ಕೇಳ್ತಿರ್ತಾರೆ ಈ ಕಾರ್ಯಕ್ರಮವನ್ನು. ಅವ್ರು ಏನಾದ್ರೆ ನಿಮಗೆ ಮುಖತಃ ಭೇಟಿ ಆಗ್ಬೇಕಂದ್ರ ತಮ್ದೇನಾದ್ರು ದೂರವಾಣಿ ಸಂಖ್ಯೆ ಕೊಡ್ತೀರ? ನಮ್ದು ದೂರವಾಣಿ ಸಂಖ್ಯೆ 9535761555. ಇನ್ನೊಂದು ನಂಬರ್ ಇದೆ 9743469333. ಇನ್ನೊಮ್ಮೆ ಈ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀರಿ? 9535761555. ಇನ್ನೊಂದು ನಂಬರ್ 9743469333. ಈ ರೈತರು ತಮ್ಮ ಕಡೆಯಿಂದ ಮಾಹಿತಿ ಪಡಿಬೇಕಾದ್ರೆ ಯಾವ ವೇಳೆದೊಳಗೆ ಕರೆ ಮಾಡಿದ್ರೆ ತಮಗೆ ಅನುಕೂಲ ಆಗ್ತದಂತೀರಿ? ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಕರೆ ಮಾಡಬಹುದು. ದಿನದಲ್ಲಿ ಯಾವುದೇ ಬೆಳಗ್ಗೆ 8 ರಿಂದ ಸಾಯಂಕಾಲ ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದ್ರು ನಾವು ಅವರಿಗೆ ರೈತರಿಗೆ ಒಂದು ಸಲಹೆಗಳನ್ನು ಕೊಡ್ತೀವಿ. ದಿನದ ಅವಧಿಯೊಳಗೆ ಕರೆ ಮಾಡ್ರಿ ಅಂತ ಹೇಳ್ತೀರಿ. ಆಮೇಲೆ ಮುಖತಃ ತಮಗೆ ಭೇಟಿ ಆಗ್ಬೇಕಾದ್ರೆ ತಮ್ಮ ತೋಟಕ್ಕೆ ಬರಬೇಕಾದ್ರೆ ಯಾವ ರೀತಿ ಬರಬೇಕಂತೀರಿ? ಇವಾಗ ವಿಜಯಪುರದಿಂದ ಒಂದು 38 ಕಿಲೋಮೀಟರ್ ಅಂತ ದೇವ್ರಿಪ್ರಿಗೆ ಇದೆ. ದೇವ್ರಿಪ್ರಿಗೆ ಬಂದ ತಕ್ಷಣ ದೇವ್ರಿಪ್ರಿಗೆ ಮುಂಚಿತ ಎಂಟ್ರೆನ್ಸ್ ಅಂದ್ರೆ ದೇವ್ರಿಪ್ರಿಗೆ ಬರೋಕ್ಕಿಂತ ಮುಂಚೆ ಒಂದು ಅಂಬೇಡ್ಕರ್ ಸರ್ಕಲ್ ಹತ್ತೆ ದೇವ್ರಿಪ್ರಿ ಪಕ್ಕದಲ್ಲಿ. ಆ ಅಂಬೇಡ್ಕರ್ ಸರ್ಕಲ್ದಿಂದ ದೇವ್ರಿಪ್ರಿ ಅಂಬೇಡ್ಕರ್ ಸರ್ಕಲ್ದಿಂದ ಸುಮಾರು ಒಂದು 15 ಕಿಲೋಮೀಟರ್ಗಳನ್ನು ಇಂಡಿ ಮಾರ್ಗವಾಗಿ ಬಂದ್ರೆ ಚಿಕ್ರುಗಿ ಅಂತ ಒಂದು ಗ್ರಾಮ ಇದೆ. ಅಂದ ಈ ಚಿಕ್ರುಗಿ ಇಂಡಿ ಮತ್ತು ದೇವ್ರಿಪ್ರಿ ಮಧ್ಯದಲ್ಲಿ ಇದು ಹೆವೇನೆ ಅಂದ್ರೆ ಇದನ್ನು ರಾಜ್ಯ ಹೆದ್ದಾರಿ ಮೇಲೆ ಒಂದು ಚಿಕ್ರುಗಿ ಇದೆ. ಚಿಕ್ರುಗಿಯಲ್ಲಿ ಬಂದ್ರೆ ಅಲ್ಲಿ ನಾಗಣ್ಣ ಮುಳುಜಿ ಅಂತ ರೈತರಂತ ಕೇಳಿದ್ರ ಗ್ರಾಮ ಪಂಚಾಯತಿ ಮುಂದೆ ನಮ್ಮ ಮನೆ ದೊಡ್ಡ ಮನೆ ಗ್ರಾಮ ಪಂಚಾಯತಿ ಮುಂದೆ ದೊಡ್ಡ ಮನೆ ನಾಗಣ್ಣ ಮುಳುಜಿ ಅಂದ್ರೆ ಯಾರಾದ್ರೂ ಕೂಡ ಅಲ್ಲಿ ಊರನ್ನ ಅವ್ರು ಹೇಳ್ತಾರ. ಇನ್ನೊಂದು ಈ ನಮ್ಮ ಊರಿಗೆ ಬರೋಕ್ಕಿಂತ ಮುಂಚೆ ಒಂದು ಕಾಲುವೆ ಕೆನಾಲು ಗುತ್ತಿ ಬಸವಣ್ಣ ಏತ ನೀರಾವರಿ ಒಂದು ಕಾಲುವೆ ಹತ್ತೈತೆ ನಮ್ಮ ಊರಿಗೆ ಬರೋಕ್ಕಿಂತ ಮುಂಚೆ. ಆ ಕಾಲುವೆ ಹಿಡ್ಕೊಂಡು ಸೀದಾ ಪೂರ್ವಕ್ಕೆ ಒಂದು ಕಿಲೋಮೀಟರ್ ಒಂದು ಪೂರ್ವಕ್ಕೆ ಕಾಲುವೆ ಮುಖಾಂತರ ಒಂದು ಪೂರ್ವಕ್ಕೆ ಒಂದು ಕಿಲೋಮೀಟರ್ ಬಂದ್ರೆ ನಮ್ಮ ತೋಟ ಕಾಲುವೆನೆ ನಮ್ಮ ತೋಟದಲ್ಲಿ ಇದೆ. ನೀವು ತೋಟಕ್ಕೆ ನೇರವಾಗಿ ತೋಟಕ್ಕೂ ಬರಬಹುದು ಸರ್. ಶ್ರೀಶೈಲ ಅವರೇ, ಇಷ್ಟು ಇದುವರೆಗೆ ನಮಗ ಮತ್ತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿ ಒದಗಿಸಿದ್ರಿ. ತಾವು ಕೂಡ ಯುವಕರಿದ್ದೀರಿ, ಕೃಷಿ ಮಾಡ್ತಾ ಇದ್ದೀರಿ, ಈಗ ಬರುವಂತ ಯುವಕರಿಗೆ ತಮ್ಮ ಸಂದೇಶ ಏನು ಆ ಬಗ್ಗೆ ಹೇಳ್ರಲ್ಲ? ಭಾರತದ ಬೆನ್ನೆಲುಬೆ ಒಂದು ರೈತ. ಈ ಭಾರತದ ಬೆನ್ನೆಲುಬೆ ಒಂದು ರೈತ ಅಂದ್ರ ಹೆಚ್ಚಾನ ಹೆಚ್ಚಾಗಿ ಭಾರತದಲ್ಲಿ ಅವಲಂಬಿತರೆಲ್ಲರೂ ಕೃಷಿ ಆಧಾರಿತ ಮ್ಯಾಗೆ ನಮ್ಮ ದೇಶ ನಿಂತಿದೆ. ಆದ್ರೆ ಇವತ್ತಿನ ದಿನದಲ್ಲಿ ಕೃಷಿಗೆ ಯಾಕೆ ಸ್ವಲ್ಪ ಕಡಿಮೆ ಇದು ಆಗ್ತದೆ, ಮಳೆ ಅಭಾವದಿಂದ ಕೃಷಿಗೆ ಸ್ವಲ್ಪ ಸರಿಯಾಗಿ ಮಳೆ ಆದ್ರೆ ಈ ಕೃಷಿ ಮುಂದೆ ಯಾವುದೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಒಬ್ಬ ನಾನು LLB ಮುಗಿಸಿದ ನನ್ನ ವಕೀಲಿಕೆ ವೃತ್ತಿ ಆಗ್ಲಿ ಅಥವಾ ಒಬ್ಬ ಡಾಕ್ಟರ್ ಆಗ್ಲಿ ಯಾವುದೇ ವೃತ್ತಿಯಲ್ಲಿ ಆಗ್ಲಿ ಕೃಷಿ ಹಿಂದೆ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ಯಾವುದೇ ಒಂದು ವೃತ್ತಿ ಆಗ್ಲಿ ಕೃಷಿ ಹಿಂದೆ ಅಂತ ಹೇಳ್ಬೋದು ಸರ್. ಅದಕ್ಕೆ ಯುವಕರಿಗೆ ಏನ್ ಹೇಳ್ತೀರಿ ನೀವು? ಒಂದು ಯುವಕರಿಗೆ ಒಂದ್ ಏನ್ ಸಂದೇಶ ಏನ್ ಕೊಡ್ತೀನಿ ಅಂದ್ರೆ ಸರ್, ಆದ್ರೆ ತಾವ್ ಯಾವುದೇ ಒಂದು ವೃತ್ತಿಯಲ್ಲಿ ಮಾಡಲಿ, ಯಾವುದೇ ವೃತ್ತಿ ಮಾಡಲಿ, ಒಬ್ಬ ಡಾಕ್ಟರ್ ಮಾಡಲಿ, ಒಬ್ಬ ಇಂಜಿನಿಯರಿಂಗ್ ಮಾಡಲಿ, ಒಬ್ಬರು ವಕೀಲಿಕೆ ಮಾಡಲಿ, ಒಬ್ಬರು ಯಾವುದೇ ಒಂದು ಅಂಗಡಿ ಮಾಡಲಿ, ಒಂದ್ ಏನೇ ಒಂದು ಬಿಸ್ನೆಸ್ ಮಾಡಲಿ, ಬಿಸ್ನೆಸ್ ತಮ್ಮ ಜೊತೆಗೆ ಒಂದು ನೀರಾವರಿ ಒಂದು ಯಾವುದೇ ಒಂದು ಬೆಳೆ ಆಗಲಿ, ಅವ್ರು ನಿಂಬೆನೆ ಬೆಳೆಯಲಿ ದ್ರಾಕ್ಷಿನೇ ಬೆಳೆಯಲಿ ನೀರಾವರಿ ಮಾಡ್ಕೊಂಡು ಹೋದ್ರೆ ನಮ್ಮ ಪರಿಸರಕ್ಕೂ ಒಂದು ಒಳ್ಳೆಯದು ಮತ್ತು ನಮ್ಮ ಪರಿಸರಕ್ಕಿಂತ ನಾವು ಒಂದು ದಟ್ಟಮುಷ್ಟು ಇರ್ತೀವಿ ಅಂತ. ಯಾಕೆ ಗೊತ್ತಾನೆ, ಇಂಥ ತೋಟದಲ್ಲಿ ಇಂಥ ಪರಿಸರದಲ್ಲಿ ನಾವು ಕೂಡ ಒಂದು ಇದ್ರೆ ಪರಿಸರದಲ್ಲಿ ಬೆಳೆದ್ರೆ ನಾವು ಕೂಡ ಒಂದು ಸದೃಢ, ಯಾವುದೇ ರೋಗ ರುಜಿನಗಳು ಕೂಡ ಒಂದು ಈ ನಮ್ ಕಡಿಮೆ ಆಗ್ತಾವ ಅಂತ ನಾನು ಹೇಳ್ತೀನಿ ಸರ್. ಅದಕ್ಕೆ ಕೃಷಿಗೆ ಬರ್ರಿ ಅಂತೇಳಿ ಯುವಕರಿಗೆ ಹೇಳ್ತೀರಿ? ಹೌದೌದು, ಕೃಷಿಗೆ. ಶ್ರೀಶೈಲ ಮುಳುಜಿಯವರೇ, ಇದುವರೆಗೆ ನಮಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.

ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರವು ಪ್ರತಿ ಸೋಮವಾರ ರಾತ್ರಿ 9:00-9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾತಾ ರಹೇ ಮೇರಾ ದಿಲ್ ಪ್ರಸಾರ ಮಾಡುತ್ತಲಿದೆ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ರಾತ್ರಿ 9:00 ಗಾತಾ ರಹೇ ಮೇರಾ ದಿಲ್. ಕಿನ್ನೂರಿ ನುಡಿಸೋಣ, ದನಿ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿನಂದ ಚಂದ ಚಿಕ್ಕಿ ನುಂಗ್ರಕ್ಕೆ ನರಿ ಮನಸಿಟ್ಟಳು, ಬೆಳ್ಳಿ ನುಂಗ್ರಕ್ಕೆ ನರಿ ಮನಸೋತಳು, ಬೆಳ್ಳಿ ನುಂಗ್ರಕ್ಕೆ ನರಿ ಮನಸೋತಳು. ಎಲ್ಲೋ